ಸತಾಮಿತಿ ಸರ್ವಭಾವಾನ ವಾಸ್ತವಿಕವಾಗಿ ಇದ್ದಂತಹ ವಾಸ್ತವಿಕವಾಗಿ ಇದ್ದದ್ದೇ ಆದಂತಹ ಭಾವಗಳಿಗೆ ಪ್ರಭವ ವಿನಿಶ್ಚಯ ಹುಟ್ಟುವಿಕೆ ಡೆಫಿನೆಟ್ಲಿ ಸಾಧ್ಯ ಇದೆ. ವಾಸ್ತವಿಕವಾಗಿ ಇರುವಿಕೆಯಿಂದ ಕೂಡಿದ್ದು ಯಾವುದಿದೆಯೋ ಅವುಗಳಿಂದ ಉಂಟಾಗುವಿಕೆ ಅನ್ನುವಂಥದ್ದು ನಿಶ್ಚಿತವಾಗಿ ಸಾಧ್ಯ. ವೆರಿ ಸಿಂಪಲ್. ಏನು ಸರ್ವಭಾವಾನಾಂ ಸತಾಮಿತಿ, ಸಮಸ್ತ ಭಾವಗಳು, ಭಾವ ಅಂದರೆ ಉಂಟಾದಂಥ ಜಗತ್ತು, ಉಂಟಾದಂಥ ಜಗತ್ತಿಗೆ ಭಾವ ಅಂತ ಹೌದಾ. ಸರ್ವಭಾವಾನಾಂ ಸತಾಮಿತಿ ಪ್ರಭವ, ಈ ಭಾವ ಏನಿದೆಯೋ ಇದು ಸತ್ಯವಾಗಿ ಇದ್ದರೆ ಮಾತ್ರ, ಇರುವಿಕೆಯು ವಾಸ್ತವಿಕವಾಗಿ ಇದ್ದದ್ದೇ ಆದರೆ ಮಾತ್ರ. ಶಬ್ದಗಳು ನಿಮ್ಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅದು ಹಾಗೆ ಶಬ್ದವನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ವಾಸ್ತವಿಕ ಅರ್ಥ ಆಗ್ತದೆ. ಸತ್ಯದ ವಾಸ್ತವಿಕವಾದ ಇರುವಿಕೆಯಿಂದ ಮಾತ್ರ ಪ್ರಭವ ಉಂಟಾಗುವಿಕೆಯು ಸಾಧ್ಯ. ಭಾವ ಅನ್ನುವ ಶಬ್ದ ಇರುವಿಕೆಯನ್ನು ತೋರಿಸ್ತದೆ, ಸತ್ ಎನ್ನುವ ಶಬ್ದವು ಕೂಡ ಇರುವಿಕೆಯನ್ನು ತೋರಿಸ್ತದೆ. ಅದಕ್ಕೆ ಕನ್ಫ್ಯೂಷನ್ ನಿಮಗೆ, ಇವೆಲ್ಲ ಭಾವಗಳು ಏನು ಭಾವ, ಈ ಬೀಜ ಭಾವ ಇದೆಯಲ್ಲ, ನಿರ್ಬೀಜ ಅಲ್ಲ ಇದು ಬೀಜ ಮಾತ್ರ ಅಂತ ಹೇಳಿದ ಬೀಜ ಭಾವ ಇದೆಯಲ್ಲ, ಈ ಬೀಜ ಭಾವದ ಇರುವಿಕೆಯಿಂದ ಮಾತ್ರವೇ ಉಂಟಾಗುವಿಕೆ ಎನ್ನುವುದು ಸಾಧ್ಯವಿದೆ, ಅರ್ಥಾತ್ ಜಗತ್ತು ಉಂಟಾಗುವಿಕೆ ಅನ್ನೋದು ಸಾಧ್ಯ. ವಿನಿಶ್ಚಯ ಏನ್ ಮಾಡ್ತದ, ಅದು ಪ್ರಾಣ, ಅದನ್ನು ಈಗ ಪ್ರಾಣಾತ್ಮ ಅಂತೀವಿ ಎರಡನೇ ಲೈನ್, ಅದನ್ನೇ ಏನು ಕರೀತಾರೆ ಪ್ರಾಣಾತ್ಮ ಸೆಕೆಂಡ್ ಲೈನ್ ಒಳಗೆ, ಅದನ್ನೇ ಯಾವುದನ್ನ ಆ ಭಾವದಿಂದ ಇದೆ ಅಂತ ಹೇಳಿದ್ರಲ್ಲ, ಆ ಭಾವದ ಇರುವಿಕೆ ಅಂತ ಹೇಳಿದ್ರಲ್ಲ ಅದನ್ನು ಇಲ್ಲಿ ಎರಡನೇ ಲೈನ್ನಲ್ಲಿ ಪ್ರಾಣಾತ್ಮ. ಏನು ಮಾಡ್ತದೆ ಪ್ರಾಣಾತ್ಮ, ಸರ್ವಂ ಜನಯತಿ, ಎಲ್ಲವನ್ನು ಹುಟ್ಟಿಸ್ತದೆ. ಎಲ್ಲವನ್ನು ಅಂದ್ರೆ ಏನು, ಚೇತ ಅಂಶೂನ್ ಪುರುಷ ಪೃಥಕ, ತನ್ನ ಕೇವಲ ಅರಿವಿನ ಕಿರಣಗಳು, ಜ್ಞಾನದ ಕಿರಣಗಳು, ತನ್ನ ಎಚ್ಚರದ ಕಿರಣಗಳಿಂದ ಅನೇಕ ಪ್ರಕಾರದ ಪ್ರತಿಬಿಂಬೆ ಬ್ರಾಕೆಟ್ನೊಳಗೆ ಅನೇಕ ಪ್ರಕಾರದ ಜೀವಾತ್ಮರುಗಳನ್ನು ಬ್ರಾಕೆಟ್ನೊಳಗೆ ಪ್ರತಿಬಿಂಬಗಳನ್ನು ಪ್ರತಿಬಿಂಬಿತ ಕಿರಣಗಳನ್ನು ರಿಫ್ಲೆಕ್ಟೆಡ್ ರೇಸ್, ರೇಸ್ ರಿಫ್ಲೆಕ್ಟೆಡ್ ಇನ್ ಮೆನಿ ವೇಸ್, ಹಾಗೆ ರೇಸ್ ಆಫ್ ವಾಟ್, ರೇಸ್ ಆಫ್ ನಾಲೆಜ್, ರೇಸ್ ಆಫ್ ಕಾನ್ಷಿಯಸ್ನೆಸ್, ರೇಸ್ ಆಫ್ ಇದರ ಕಿರಣಗಳು ಮಲ್ಟಿಪ್ಲೈ ಮಲ್ಟಿಪ್ಲೈ ಆಗಿ ಪ್ರತಿಬಿಂಬಿತವಾಗಿ ನಮಗೆ ಲಭ್ಯವಿದೆಯೋ ಅವುಗಳನ್ನು ನಾವು ಜೀವಾತ್ಮರುಗಳು ಎಂದು ಕರೀತೀವಿ. ಈ ಜೀವಾತ್ಮರುಗಳು ಈಸ್ ನಾಟ್ ಅ ಫಿಸಿಕಲ್ ಪ್ರೆಸೆಂಟೇಷನ್, ನಾವು ನೀವು ಅದರೊಳಗೆ ಇರೋದ್ರಿಂದ ನಿಮ್ದು ನಮಗೆ ಸತ್ಯ ಅನ್ನಿಸ್ತದೆ, ನಮ್ದು ನಿಮ್ಗೆ ಸತ್ಯ ಅನ್ನಿಸ್ತದೆ, ನೀವು ಹುಟ್ಟಿದ್ದು ನಮ್ಗೆ ಸತ್ಯ, ನಾವು ಹುಟ್ಟಿದ್ದು ನಿಮ್ಗೆ ಸತ್ಯ, ನಾವೆಲ್ಲ ಅದೇ ಮಾಯೆಯ ಅದೇ ಅವಿದ್ಯಾಕೃತ ಮಾಯೆಯ ವಿಕಲ್ಪದ ನಾವು ಇದ್ದರಿಂದಾಗಿ ಅದೇ ಆರೋಪಿತವಾದ ನಾಮರೂಪಗಳ ವಿಕಲ್ಪದಲ್ಲಿ ನಾವು ಒಂದಾಗಿ ಬಿಟ್ಟಿದ್ದರಿಂದಾಗಿ ನಿಮ್ದು ನಮಗೆ ಸತ್ಯ, ನಮ್ದು ನಿಮಗೆ ಸತ್ಯ, ನಮ್ದು ಎಲ್ಲರಿಗೂ ಸತ್ಯ. ಪಾಪ ಅದು ಸಚ್ಚಿದಾನಂದ ಸತ್ಯ ಎಲ್ಲೋ ಬರುತ್ತೆ, ಯಾರಿಗೂ ಬೇಕಾಗಿಲ್ಲ. ಚೇತಃ ಅಂಶೂರ್ ಪುರುಷ ಪುಸ್ತಕ. ಚೇತಃ ಅಂದ್ರೇನು? ಅದು ದ ರೇಸ್ ಆಫ್ ಅವೇರ್ನೆಸ್. ಏನು ಆರೋಪಿತ ಅಭಿಪ್ರಾಯ? ತನ್ನ ರೇಸ್ಗಳನ್ನು, ತನ್ನ ಕಿರಣಗಳನ್ನು ಬೇರೆ ಬೇರೆ ಜೀವಾತ್ಮರು ಹುಟ್ಟಿದಂತೆ ಹುಟ್ಟಿಸ್ತಾನೆ ಅಂತೆ ಶಬ್ದ ಅಂದ್ರೆ. ಆಸ್ ದೋ ದಿ ರೇಸ್ ಆರ್ ಮಲ್ಟಿಪ್ಲೈಡ್, ಆಸ್ ದೋ ಆ ಮಲ್ಟಿಪ್ಲೈಡ್ ಅವೇ ಜೀವಾತ್ಮರು ಅಂತ. ಹೀಗೆ ಸರ್ವಂ ಜನಯತಿ, ಎಲ್ಲವನ್ನು ಹುಟ್ಟಿಸುತ್ತಾನೆ. ಪಾರ್ಶ್ವ ಯಾವುದು ಸತ್ ಮಾತ್ರವಾಗಿದೆಯೋ, ತಾನು ತಾನು ಮಾತ್ರವಾಗಿ ಇದ್ದಂತಹ ತತ್ವ, ಸ್ವೇನ ಸತಾಂ ವಿದ್ಯಮಾನಾನ, ವಿದ್ಯಮಾನಾನವರು ಇದ್ದದ್ದು, ಏನಾಗಿದ್ದದ್ದು, ಇರುವಿಕೆ ಮಾತ್ರವಾಗಿ ಇದ್ದದ್ದು. ಯಾರ ಇರುವಿಕೆ? ತನ್ನ ಇರುವಿಕೆ ಮಾತ್ರವಾಗಿ ಇದ್ದದ್ದು. ಶಬ್ದನ ಹೇಗೆ ನಾನು ಮಾಡಿ, ಸ್ವೇನ ವಿದ್ಯಮಾನಾನ ಸತಾಂ, ತನ್ನ ಇರುವಿಕೆ ಮಾತ್ರದಿಂದ ಇದ್ದಂತಹ. ಮುಂದಿನ ಶಬ್ದ ಇಮ್ಮಿಡಿಯೇಟ್ ಜಂಪ್. ಅವಿದ್ಯಾಕೃತ ನಾಮರೂಪ ಮಾಯಾ ಸ್ವರೂಪೇಣ, ಅವಿದ್ಯಾಕೃತ ನಾಮ ರೂಪ ಸ್ವರೂಪೇಣ, ತಾನು ತಾನ ಮಾತ್ರವಾಗಿ ಇದ್ದಾಗ್ಯೂ ಕೂಡ ತನ್ನ ಅರಿವನ್ನು ತಾನು ಹೊಂದದೇ ಇದ್ದಾಗ, ಏನು ತನ್ನ ಅರಿವು? ತಾನು ತಾನು ಮಾತ್ರವಾಗಿ ಇದ್ದ ಅರಿವಿನ ಇರುವಿಕೆಯ ಅರಿವು ಅವನಿಗೆ ಇಲ್ಲದೇ ಇದ್ದಾಗ. ಅರಿವು, ಅರಿವನ್ನು, ಅರಿವಿನಿಂದ ಅರಿವಿಗೆ ಎಲ್ಲ ಹಾಕೋಬೇಕು, ಎಲ್ಲ ಗೊತ್ತಿಲ್ಲ. ತನ್ನ ಇರುವಿಕೆಯನ್ನು ತಾನು ಗುರುತಿಸದೇ ಇದ್ದಾಗ ಏನಾಗ್ತದೆ? ನಾಮರೂಪ ಮಾಯಾ ಸ್ವರೂಪೇಣ ಸಮಷ್ಟಿ, ವ್ಯಷ್ಟಿಯಲ್ಲಿ ಅವಿದ್ಯಾಕೃತ ನಾಮರೂಪ, ಸಮಷ್ಟಿಯಲ್ಲಿ ಮಾಯಾ. ಸರ್ವಭಾವಾನ, ಸರ್ವಭಾವಾನ ಒಂದು ಉಂಟಾಗುತ್ತಲ್ಲ, ಅಲ್ಲಿ ಇದ್ದದ್ದು ಬೀಜದಲ್ಲಿ ಇದ್ದದ್ದು, ಆ ಬೀಜದಲ್ಲಿದ್ದಂತಹದ್ದೇನಿದೆ ಅದಕ್ಕೆ ಭಾವ ಅಂತ ಕರೀತಾರೆ. ಇರುವಿಕೆ ಶಕ್ತಿಗೂ ಭಾವ ಅಂತ ಕರೀತಾರೆ. ಸತ್ಚಿತ್ತ ಆನಂದ, ಆ ಶಕ್ತಿಗೂ ಭಾವ ಅಂತ ಕರೀತಾರೆ. ಅಕ್ಕನ ಗಂಡಿಗೂ ಭಾವ ಅಂತ ಕರೀತಾರೆ. ಅಲ್ಲಿ ತನಕ ಹೋಗ್ಬೇಡಿ. ತನ್ನ ಇರುವಿಕೆ ಮಾತ್ರದಿಂದಾಗಿದ್ದಂತಹ ತಾನು ಅವಿದ್ಯಾನಾಮರೂಪ, ಅವಿದ್ಯಾಕೃತ ನಾಮರೂಪದಿಂದಾಗಿ ಸರ್ವಭಾವಾನ ಏನ್ ಮಾಡಿದ್ರೆ ಈಗ ವಿಶ್ವ ತೈಜಸ ಪ್ರಾಜ್ಞ ಭೇದಾನ ಪ್ರಭವ ತದೇವ ಉತ್ಪತ್ತಿ, ಅದನ್ನೇ ಉತ್ಪತ್ತಿ ಅಂತ ಕರೀತಾರೆ. ಅಷ್ಟೇ ಪಾ, ಎಲ್ಲೂ ಒಂದು ಸಣ್ಣ ಪೊಟೆನ್ಷಿಯಲ್ ಸುನಾಮಿ. ಈ ಪೊಟೆನ್ಷಿಯಲ್ ಸುನಾಮಿ ಎಷ್ಟಿರ್ತದೆ? ಎಲ್ಲೋ ಒಂದು 6-7 ಮೈಲು ಆಳದಲ್ಲಿ, ಸಮುದ್ರದಲ್ಲಿ ಮೈಲು ಆಳದಲ್ಲಿ ಎಲ್ಲೋ ಒಂದು ಸ್ಮಾಲೆಸ್ಟ್ ರಿಪ್ಪಲ್ ಎಷ್ಟು ಪಾಲ್ಗೊಂಡು ಸಮಸ್ತ ದುರ್ಘಟನೆಗೆ ಕಾರಣವಾಗ ಬೀಚ್ ಅಲ್ಲಿ ಇಂಡೋನೇಷ್ಯಾ ಹತ್ರ ಎಲ್ಲೋ ಒಂದು ಆ ಬೀಜದ ಪರಿಣಾಮ ಕೇರಳದ್ದು, ಗೋವಾದ್ದು, ಕರ್ಕಿ ಹೊನ್ನಾವರದ್ದು, ಅದೆಲ್ಲೋ ಅದರ ದಿಕ್ಕೆಲ್ಲೋ, ಗೋವಾ ಎಲ್ಲೋ. ಹಾಗೆಯೇ ಈ ಅವಿದ್ಯಾಕೃತ ಬೀಜ ಇದೆಯಲ್ಲ, ಇದು ಎಲ್ಲೋ ಈಗ ನಾವೆಲ್ಲ ಎಲ್ಲೋ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಪ್ರಯಾಣ ಮಾಡಿದ್ದೆವು ನಾವು? ಜೀವಾತ್ಮನಗಳು ಯಾರಿವರು? ನಿಮ್ಮ ಪ್ರತಿಬಿಂಬಿತ, ಇಲ್ಲ ಪ್ರತಿಬಿಂಬಿತ ಹೇಗೆ ಸೂರ್ಯನ ಕಿರಣಗಳು ಸರೋವರದ ಮೇಲೆ ಬಿದ್ದಾಗ ಒಂದೊಂದು ಕೆರೆಯಲ್ಲಿಯೂ ಕೂಡ ಸೂರ್ಯನ ಕಿರಣಗಳ ಪ್ರತಿಬಿಂಬವನ್ನು ಎಣಸಬಹುದು. ಬೇಕಾದ ನೀವು ಎಷ್ಟು ಕೆರೆಗಳೋ ಅಷ್ಟು ಎಣಸಬಹುದು. ಹಾಗೆ ನಾವು ಜನಸಂಖ್ಯೆಯನ್ನು ತಗೋತೀವಿ, ಜನಸಂಖ್ಯೆ ಸೆನ್ಸಸ್ ಮಾಡ್ತೀವಿ, ನಾವು ಕೊಡ್ತೀವಿ. ನಾವು ಸವಾ ಕರೋರ್ ಪೀಪಲ್ ಅಂತ ಹೇಳ್ಬಿಡ್ತೀವಿ. ಹೀಗಾದ್ರೆ 125 ಕೋಟಿ ಜನ ಅಂತ ಹೇಳ್ತೀವಿ. ಏನು ಎನಿಸಿದ್ವಿ ನಾವು? ಜೀವಾತ್ಮಗಳನ್ನು ಎನಿಸಿದ್ವಿ. ಯಾವ ಜೀವಾತ್ಮಗಳು ಫಿಸಿಕಲ್ ಬಾಡಿಯನ್ನು ಹೊಂದಿದೆಯೋ ಅದು ಮತ್ತೆ ಹೊಂದದೇ ಇದ್ದದ್ದು ಎಣಸು ಬರೋಲ್ಲ ಅವು ಲೆಕ್ಕ ಬರೋದು. ಈಗ ಇಲ್ಲಿ ಸೆನ್ಸಸ್ ಮಾಡಿದ್ರು ಅದನ್ನು ಮಾಡ್ತೀವಿ. ಈಗ ಜಿಲ್ಲೆ ಮಾಡಿದ್ವಿ, ಮೊನ್ನೆ ಜಿಲ್ಲೆ ಮಾಡಿದ್ವ, ಇವತ್ತು ಇಲ್ಲಿ ಒಳಗೆ ಮಾಡ್ತೀವಿ. ಎಷ್ಟು ವೆರೈಟಿ ಇದ್ದೀವಿ, ಒಂದೊಂದು ವೆರೈಟಿ ಇದ್ದೀವಿ, ಎಷ್ಟು ಜನಸಂಖ್ಯೆ ಆದರೆ ಇರುವೆ ಸಂಖ್ಯೆ ಎಷ್ಟಿದೆ ಅಂತ ಕೇಳ್ಬೋದು. ಮಾಡೋಣ ಬೇಕಾದ್ರೆ. ಆದರೆ ಇದಕ್ಕೆ ಕೊನೆಯೇ ಇಲ್ಲ. ಅಷ್ಟು ಆ ಚೈತನ್ಯದ ಪ್ರತಿಬಿಂಬಿತ ಕಿರಣಗಳು ಬೇಸಿಕ್ ಆಗಿ ಎಲ್ಲಿ ಪ್ರತಿಬಿಂಬಿತವಾದವು? ಅಲ್ಲೇ ಇಲ್ಲಿ ಮಾಯಾ. ಏನು ಮಾಯಾ? ಅವಿದ್ಯಾಕೃತ. ಅಜ್ಞಾನದಿಂದಾಗಿ ಅಜ್ಞಾನದಲ್ಲಿಯೇ ಅಜ್ಞಾನ ಸಹಿತವಾದ ಆತ್ಮನ ಕಿರಣಗಳು ಪ್ರತಿಬಿಂಬಿತಗೊಂಡಿವೆ. ಮುಗಿತು. ಆನಂತರ ಏನನ್ಸ್ಕೊಂಡ್ರು? ಜೀವಾತ್ಮರುಗಳು ಉಂಟಾದರು ಏನನ್ಸ್ಕೊಂಡ್ರು? ಜಾಗೃತ ಅವಸ್ಥೆಯಲ್ಲಿ ವಿಶ್ವ ಅನ್ಸಿಕೊಂಡ, ಕನಸಿನಲ್ಲಿ ತೈಜಸ ಅನ್ಸ್ಕೊಂಡ, ಇದ್ರಲ್ಲಿ ವಿಶ್ವ ತೈಜಸ ಪ್ರಾಜ್ಞ ವೇದಾನ ಪ್ರಭವ ಉತ್ಪತ್ತಿ ಕಥಂ ಅಂದ್ರೆ ಕೇಳ್ತಾರೆ ನೋಡಿ. ವಕ್ಷತಿ ಚ ಸಂಧ್ಯಾಪುತ್ರ ನ ತತ್ವೇನ ಮಾಯಯಾ ವಾಪಿ ಜಾಯತೆ ಇತಿ. ಈ ಉಂಟಾದ ಪ್ರಪಂಚ ಇದರ ಇರುವಿಕೆ ಹೇಗಿದೆ? ಈಗ ನಾನು ಆವಾಗ ಹೇಳಿದ ಪ್ರಕಾರ ನೀವು ಹೇಳ್ಬಿಡ್ತೀರಿ, ವಂದ್ಯಾಪುತ್ರನಂತೆ ಇದೆ ಅಂತ ಹೇಳ್ತೀರಿ. ಮಾತಾಡ್ತಾನೆ ಇವ. ಇವ ಅಂದ್ರೇನು? ಅದಾಗಿಲ್ಲ ಇದ್ದಂತೆ, ಅದಕ್ಕೆ ಅಂತೆ ಅಂತ ಬರ್ಕೊಡ್ರಿ ಅಂತ ಹೇಳಿ, ಇದ್ದಂತೆ ಇದೆ ಅಂತ ಹೇಳ್ಬಿಡ್ತೀರ. ಯಾವುದು ಇದ್ದಂತೆ ಇದೆಯೋ ಅದನ್ನ ಲೆಕ್ಕಾಚಾರ ಆಗಲಿಕ್ಕೆ ಬರ್ತದ? ಇಷ್ಟು ಜೀವಾತ್ಮರುಗಳು ಪ್ರತಿಬಿಂಬ, ಆತ್ಮನ ಪ್ರತಿಬಿಂಬ ಅನಿಸಿಕೊಂಡಂತಹ, ಆತ್ಮನ ಪ್ರತಿಬಿಂಬ ಅನಿಸಿಕೊಂಡಂತಹ ಇಷ್ಟು ಜೀವಾತ್ಮರುಗಳು ಇದ್ದಾರೆ ಅಂತ ನೀವು ಲೆಕ್ಕಕ್ಕೆ ತಗೊಂಡಾಗ ಇದ್ದಾರೆ ಅನ್ನೋದನ್ನ ನೀವು ಒಪ್ಕೊಂಡ್ರಂತ ಆಯ್ತಲ್ಲ. ಇದ್ದಾರೆ ಅಂತ ಒಪ್ಕೊಂಡ್ರಂತ ಸಂಜಿ ನಾವೇನಂತೀವಿ? ಇದ್ದಂತೆ ಇದ್ದಾರೆ ಅಂತ. ಹಾಗಾದ್ರೆ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿ, ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ವಂದ್ಯಾಪುತ್ರ ನ ತತ್ವೇನ ತಾತ್ವಿಕವಾಗಿ ಹುಟ್ಟಿಕೊಂಡಿಲ್ಲ. ತಾತ್ವಿಕ ಅಂದ್ರೆ ಅವರ ಅಪ್ಪ ಅಮ್ಮ ಎಲ್ಲ ಇಟ್ಕೊಂಡು ಅವ್ರ ಮೂಲಕವಾಗಿ ಅವನು ಹುಟ್ಟಿದ್ದಾದ್ರೆ ತಾತ್ವಿಕ ಹುಟ್ಟು ಅಂತ ಹೇಳ, ತಾತ್ವಿಕವಾಗಿ ಹುಟ್ಟಿಲ್ಲ. ಒಂದ್ಯಾ ಪುತ್ರ ಮಾಯಯಾವಾಪಿ ನ ಜಾಯತೆ. ಒಂದ್ಯಾ ಪುತ್ರ ಮಾಯಿಕವಾಗಿಯೂ ಹುಟ್ಟಿಲ್ಲ. ಭಂಜಪುತ್ರ ನಿಜವಾಗಿ ಹುಟ್ಟಿದಾನ? ಇಲ್ಲ. ಹೋಗಿ ಮಾಯೆಯಿಂದ ಹುಟ್ಟಿದಾನ? ಮಾಯೆಯಿಂದಲೂ ಹುಟ್ಟಿಲ್ಲ. ತತ್ವೇ ಒಂದ್ಯಾ ಪುತ್ರ ನ ತತ್ವೇನ ನ ಮಾಯಯಾವಾಪಿ ಜಾಯತೆ ಇತಿ. ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಈ ಜಗತ್ತು ಹುಟ್ಟೇ ಇಲ್ಲ ಒಂದ್ಯಾ ಪುತ್ರನಂತೆ ಅಂತಂದ್ರೆ ಲೆಕ್ಕಕ್ಕೆ ಸಿಗೋದಿಲ್ಲ. ಮಾಯೆಯಂತೆ ಅವನು ಹುಟ್ಟಿದ್ದಾನೆ ಅಂತಂದ್ರೆ ಮಾಯೆಯಂತೆ ಹುಟ್ಟಲಿಕ್ಕೆ ಹೇಗೆ ಒಂದ್ಯಾ ಪುತ್ರ ಸಾಧ್ಯವಿಲ್ಲವೋ ಹಾಗೆ ಇರು ಕೂಡ ಹುಟ್ಟಿಲ್ಲ. ಮತ್ತಿದು ಯಾವ ಥರ ಇದು ಹುಟ್ಟು, ಈ ಜಗತ್ತಿನ ಹುಟ್ಟು, ಈ ಜೀವಾತ್ಮರುಗಳ ಹುಟ್ಟು ಯಾವ ಥರ ಹೇಳ್ತಾರೆ? ಯದಿಹಿ ಅಸತಾಮೇವ ಜನ್ಮ ಸ್ಯಾತ್ ಬ್ರಹ್ಮಣಃ ಅವ್ಯವಹಾರ್ಯಸ್ಯ ಅವ್ಯವಹಾರ್ಯಸ್ಯ ಗ್ರಹಣ ದ್ವಾರ ಅಭಾವಾತ್ ಅಸತ್ವ ಪ್ರಸಂಗ ಅಸತ್ವ ಪ್ರಸಂಗ. ಹಾ ಸರ್, ಇದು ಹುಟ್ಟೇನ ಸರ್, ಯಾವುದು ಹಾಗೇ ಇಲ್ಲ. ಅಸತಾಮೇವ ಜನ್ಮ ಸ್ಯಾತ್, ನಮ್ಮೆಲ್ಲರ ಜನ್ಮ ಅಸತ್ಯಂದು ಆಗಿದ್ದರೆ, ನಮ್ಮೆಲ್ಲರ ಜನ್ಮ ಅಸತ್ಯಂದು ಆಗಿದ್ದರೆ, ನಾನ್ ಎಕ್ಸಿಸ್ಟೆಂಟ್, ಅಸತ್ ಅಂದ್ರೆ ನಾನ್ ಎಕ್ಸಿಸ್ಟೆಂಟ್, ನಮ್ಮ ಜನ್ಮ ನಾನ್ ಎಕ್ಸಿಸ್ಟೆಂಟ್ ಜನ್ಮ. ಯಾವ ವೆರಿ ಫ್ಯಾಕ್ಟ್ ದಟ್ ಯು ಯೂಸ್ ನಾನ್ ಎಕ್ಸಿಸ್ಟೆನ್ಸ್, ವಿದೌಟ್ ಯೂಸಿಂಗ್ ಎಕ್ಸಿಸ್ಟೆನ್ಸ್ ಯು ಕೆನಾಟ್ ಯೂಸ್. ಮೊದಲೇ ಎಕ್ಸಿಸ್ಟೆನ್ಸ್ ಅಂತ ಒಪ್ಕೋ, ಅದನ್ನು ಉದ್ದ ಆಗಲ್ಲ ತಿಳ್ಕೋ, ಆಮೇಲೆ ನೋಡೋಣ ಅಂತ ವೇದಾಂತ ಹೇಳ್ತಾರೆ. ಅದು ಆಮೇಲೆ ನೋಡೋಣ. ಯದಿ ಅಸತಾಮೇವ ಜನ್ಮ ಸ್ಯಾತ್, ಒಂದು ವೇಳೆ ನಮ್ಮ ಜನ್ಮ ಅನ್ನುವಂಥದ್ದು ಟೋಟಲಿ ಅಸತ್ ಆಗಿದ್ದರೆ, ಹೌದಾ? ಓಕೆ, ವೆರಿ ಗುಡ್. ಬ್ರಹ್ಮಣ ಅವ್ಯವಹಾರ್ಯಸ್ಯ ಗ್ರಹಣದ್ವಾರ ಅಭಾವಾತ್, ಗ್ರಹಣದ್ವಾರ ಅಭಾವಾತ್, ಗ್ರಹಿಸುವಂತಹ ಸಾಧ್ಯತೆಯೇ ಇಲ್ಲದೇ ಇದ್ದರಿಂದಾಗಿ, ಏನನ್ನು ಗ್ರಹಿಸುವಂತಹ, ಬ್ರಹ್ಮಜ್ಞಾನವನ್ನು ಗ್ರಹಿಸುವ ಸಾಧ್ಯತೆಯೇ ಇಲ್ಲದೇ ಇದ್ದರಿಂದಾಗಿ ಅಭಾವಾತ್ ಅವ್ಯವಹಾರ್ಯಸ್ಯ ಬ್ರಹ್ಮಣ, ಬ್ರಹ್ಮನ ಬಗ್ಗೆ ಯಾವ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ಬ್ರಾಕೆಟ್ನೊಳಗೆ ವ್ಯವಹಾರ ಅಂದರೆ ಗುರು ಶಿಷ್ಯ ಸಂಪ್ರದಾಯ ಪರಂಪರ ಶಾಸ್ತ್ರ ಉಪದೇಶ ಎಕ್ಸೆಟ್ರಾ ಇದೆಲ್ಲ ಅದಕ್ಕೆ ಹಾಕೋದು. ಇದು ವ್ಯವಹಾರ ತಾನೆ, ಅವರಲ್ಲಿ ಕೂತ್ಕೋಬೇಕು, ನಾವಿಲ್ಲಿ ಕೂತ್ಕೋಬೇಕು, ಅವ್ರು ಹಂಗೆ ಮಾತಾಡ್ಬೇಕು, ಅವ್ರು ಹಿಂಗೆ ಮಾತಾಡ್ಬೇಕು, ನಾವು ಹಿಂಗೆ ಕೂತ್ಕೊಂಡು ಕೇಳ್ಬೇಕು, ನಾವು ಹಿಂಗೆ ನಮಸ್ಕಾರ ಮಾಡಬೇಕು, ನಂಗೆ ನೋಡಿ ಎಲ್ಲ ವ್ಯವಹಾರ. ಈ ವ್ಯಾಪಾರ, ಈ ಗುರು ಶಿಷ್ಯ ಸಂಪ್ರದಾಯ ವ್ಯಾಪಾರ, ಈ ವ್ಯವಹಾರ ಎಲ್ಲ ಯಾರಿಗೆ ಮಾಡ್ತೀರಿ? ನಾನ್ ಎಕ್ಸಿಸ್ಟೆಂಟ್. ಆಲ್ ದಿ ಜೀವಾಸ್ ಆರ್ ನಾನ್ ಎಕ್ಸಿಸ್ಟೆಂಟ್, ದೆನ್ ಹೂ ಇಸ್ ದ ಜೀವ ಸಿಟಿಂಗ್ ಅಂಡ್ ರಿಸೀವಿಂಗ್ ದಿ ಲವ್? ಹೂ ಇಸ್ ದಟ್? ಕ್ಯಾನ್ ಯು ಸೇ ಆಲ್ ದಿ ಜೀವಾಸ್ ಆರ್ ನಾನ್ ಎಕ್ಸಿಸ್ಟೆಂಟ್? ವ್ಯವಹಾರನೇ ಇಲ್ಲ. ಅವ್ಯವಹಾರ್ಯಸ್ಯ ಗ್ರಹಣದ್ವಾರ ಭಾವಾದ ಅಸತ್ವ ಪ್ರಸಂಗ ಏನು ಬರ್ತದೆ? ಇದು ಅಸತ್ವ ಪ್ರಸಂಗ, ಸುಳ್ಳೇ ಸುಳ್ಳು ಅಂತಿದ್ದಾರೆ, ಎಲ್ಲ ಸುಳ್ಳು, ನಾನು ಸುಳ್ಳು ನೀನು ಸುಳ್ಳು, ಅದೇ ತಾನೇ ಈ ಮಿಥ್ಯಾ ಅನ್ನೋ ಶಬ್ದವನ್ನು ಜನ ಏನು ತರ್ಥ ಮಾಡ್ಕೊಂಡಾರೆ, ಸುಳ್ಳು ಅಂತ ಅರ್ಥ ಮಾಡ್ಕೊಂಡು, ಈ ಮಿಥ್ಯಾ ಅನ್ನೋ ಶಬ್ದವನ್ನು ಸುಳ್ಳು ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಅವಘಡ ಆಗ್ತದೆ, ಇದರಲ್ಲಿ ಎಷ್ಟು ಅಪಾಯವಾಗಿ ಬರ್ತದೆ. ಅವರು ಹೋಗಿ ಕೂತ್ಕೋ, ಅಡುಗೆ ಮಾಡಿ ಬಳಸಿದಾಗ ನಿನ್ನೆ ಉಪನ್ಯಾಸ ಭಾರಿ ಚಂದಿತ್ತು ನೋಡಿ, ಏನ್ರಿ ಏನು ಉಪನ್ಯಾಸ, ಎಲ್ಲ ಸುಳ್ಳು. ಹಸಿವು ಸುಳ್ಳು, ಊಟ ಸುಳ್ಳು, ಊಟ ಮಾಡಬೇಕು ಮತ್ತು ಸುಳ್ಳು, ನೀ ಅಡುಗೆ ಮಾಡಿ ಬಳಸ್ತೀನಿ ನೋಡು, ಎಲ್ಲ ಸುಳ್ಳು ಅಂತ ನೋಡು. ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ಹೇಳ್ತೀನಿ. ಮಿಥ್ಯಾ ಶಬ್ದದ ಅರ್ಥ ಸುಳ್ಳು ಅಲ್ಲ. ಇದ ಅಸತ್ವ ಪ್ರಸಂಗ ಅಂತಂದ್ರೆ ಟೋಟಲಿ ನಾನ್ ಎಕ್ಸಿಸ್ಟೆಂಟ್, ಅತ್ಯಂತಿಕವಾಗಿ ಇಲ್ಲವೇ ಇಲ್ಲ ಎನ್ನುವ ಪ್ರಸಂಗ ಒದಗಿ ಬರ್ತದೆ. ಅವನು ಹೇಳು ಇಲ್ಲ ಸ್ವಲ್ಪ ಇದೆ ಸ್ವಲ್ಪ ಇಲ್ಲ ಅಂತ ನೋಡೋಣ ಏನ್ ಹೇಳ್ತಾರೆ. ಅಸತ್ವ ಪ್ರಸಂಗ ದುಷ್ಟಂ ಚ ರಜ್ಜು ಸರ್ಪಾದೀನಾ ಅವಿದ್ಯಾಕೃತ ಗೊತ್ತು, ನಾನು ಓದ್ತಾ ಇದ್ದೀನಿ. ದೃಷ್ಟಂ ಚ ರಜ್ಜು ಸ್ವಲ್ಪಾದೀನಾ ವಿದ್ಯಾಕೃತ ವಿದ್ಯಾಕೃತ ಮಾಯಾ ಬೀಜ ಮಾಯಾ ಬೀಜ ಉತ್ಪನ್ನಾನಾಂ ಉತ್ಪನ್ನಾನಾಂ ರಜ್ಜು ಆದಿ ರಜ್ಜು ಆದಿ ಆತ್ಮನಾ ಆತ್ಮನಾ ಸತ್ವಂ ಸತ್ವಂ ಎಲ್ಲಿ ಸರ್ಪವು ಹುಟ್ಟಿಕೊಂಡಿದೆ. ದೃಷ್ಟಂ ಚ ಏನು ಸರ್ಪ, ರಜ್ಜು ಸರ್ಪವು ಹುಟ್ಟಿಕೊಂಡಿದೆ. ದೃಷ್ಟಂಚ ನಮಗೆ ಕಂಡು ಬರ್ತದೆ, ಆದರೆ ಅದು ಏನದು ರಜ್ಜು ಸರ್ಪ ಹುಟ್ಟಿದ್ದು? ಅವಿದ್ಯಾಕೃತ ಮಾಯಾ ಬೀಜ ಉತ್ಪನ್ನಾನ, ಅವಿದ್ಯೆಯಿಂದಾಗಿ ಮಾಯ ಎನ್ನುವ ಬೀಜದಿಂದಾಗಿ ಹುಟ್ಟಿಕೊಳ್ಳುವಂತಹ ಸರ್ಪ ನಮಗೆ ಕಂಡು ಬರುತ್ತದೆ. ರಜ್ಜು ಆದಿ ಆತ್ಮನ ಸತ್ವಂ, ಅದು ಏನಾಗ್ತದೆ, ಹುಟ್ಟಿಕೊಂಡಿರೋದು ಸರ್ಪ, ಸತ್ಯ ಇದ್ದದ್ದು ಹಕ್ಕು. ರಜ್ಜು ಹುಟ್ಟಿಕೊಂಡಿದ್ದು ಸ್ವಲ್ಪ, ಕಂಡ ಬಂದಿದ್ದು ಸ್ವಲ್ಪ, ಅನುಭವಿಸಿದ್ದು ಸ್ವಲ್ಪ, ಇದ್ದದ್ದು ಹಗ್ಗ. ಇದ್ದದ್ದು ಹಗ್ಗ, ಕಂಡು ಬಂದಿದ್ದು ಅನುಭವಕ್ಕೆ ಬಂದಿದ್ದು ಸ್ವಲ್ಪ ಕ್ಯಾಬ. ಇದ್ದದ್ದ ಒಂದು, ಅನುಭವಿಸಿದ್ದು ಒಂದು. ರಜ್ಜು ಸ್ವಲ್ಪ ಆದಿ ನಾಮ ಅವಿದ್ಯಾಕೃತ ಮಾಯಾ ಬೀಜ ಉತ್ಪನ್ನ ನಾಮ ರಜ್ಜು ಆದಿ ಆತ್ಮನ ಸತ್ವ ನಹಿ ನಿರಾಸ್ಪದ ರಜ್ಜು ನಿರಾಸ್ಪದ ರಜ್ಜು ಸರ್ಪ ಸರ್ಪ ಮೃಗತೃಷ್ಣಿಕಾದಯ ಮೃಗತೃಷ್ಣಿಕಾದಯ ಕ್ವಚಿತ್ ಕ್ವಚಿತ್ ಉಪಲಭ್ಯಂತೆ ಉಪಲಭ್ಯಂತೆ ಏನಚಿತ ಏನಚಿತ. ಒಂದು ವೇಳೆ ರಜ್ಜು ಆಸ್ಪದವನ್ನ ಮಾಡಿಕೊಡದೆ ಹೋದರೆ, ರಜ್ಜು ಅಧಿಷ್ಠಾನವಾಗಿ ಇಲ್ಲದೆ ಹೋಗಿದ್ದರೆ, ಉಪಯೋಗಿಸ್ತಾರೆ ಅಧಿಷ್ಠಾನ ಅನ್ನೋ ಶಬ್ದವನ್ನ ಇತ್ತೀಚಿನ ವೇದಾಂತಿಗಳು ಪ್ರಯೋಗಿಸ್ತಾರೆ. ಆದರೆ ವಾಸ್ತವಿಕವಾಗಿ ಅದನ್ನು ಪ್ರಯೋಗ ಆಸ್ಪದ ಅನ್ನೋ ಪ್ರಯೋಗ ಮಾಡಬೇಕು ಕನ್ನಡದಲ್ಲಿ ಆಸ್ಪದ. ಆದರೆ ಹಾಗೆ ಇಲ್ಲ, ವೇದಾಂತಿಗಳು ಆಸ್ಪದ ಶಬ್ದಗಳು ಉಪಯೋಗ ಮಾಡ್ತಾರೆ ಮತ್ತು ಅಧಿಷ್ಠಾನ ಶಬ್ದಗಳು ಉಪಯೋಗ ಮಾಡ್ತಾರೆ. ಈ ತಪ್ಪು ಎರಡನ್ನೂ ಉಪಯೋಗಿಸಲು ಏನು ತಪ್ಪು ನನಗೆ ಕಂಡು ಬಂದಿಲ್ಲ. ಆದ್ದರಿಂದ ಇಲ್ಲಿ ನಾವು ಆಸ್ಪದ ಅಂತ ಬರ್ತಾರೆ ಆಸ್ಪದ. ಅವರಂತಾರೆ ಇಲ್ಲ ಮಾಡರ್ನ್ ವೇದಾಂತಿಗಳೆಲ್ಲ ಅಧಿಷ್ಠಾನ. ಅರೆ ಬಾಬಾ, ಶಂಕರಾಚಾರ್ಯರು ಬರುವಂತಹ ಈ ಭಾಷೆಗಳಲ್ಲಿ ಆಸ್ಪದ ಅನ್ನೋ ಶಬ್ದವನ್ನು ತಂದಿದ್ದರಿಂದಾಗಿ ಅನ್ಯಥ ಇನ್ಯಾರು ಬಂದದ್ದನ್ನು ಯಾಕೆ ಬೇಕು ಹೋಗ್ತೀರಿ? ಆ ಸಮಯ ಬಂದಾಗ ನೋಡೋಣಂತೆ ಅಲ್ಲಿಗೆ ಶಂಕರಾಚಾರ್ಯ ಬರೀತಾರೆ. ಸುಮ್ಮನೆ ಇಲ್ಲ ಪಾಂಡಿತ್ಯ ಆತ್ಮಾಗಿ ನಿರಾಸ್ಪದ ರಜ್ಜುವು. ಒಂದು ವೇಳೆ ಹಗ್ಗವು ಆಸ್ಪದವನ್ನು ಮಾಡಿಕೊಡದೆ ಹೋದರೆ, ಹಗ್ಗವು ಅಧಿಷ್ಠಾನವಾಗಲಿ ಉಳಿಯದೆ ಹೋದರೆ, ಹಗ್ಗ ಅನ್ನುವುದು ನಮಗೆ ಅಲ್ಲಿ ಲಭ್ಯ ಇಲ್ಲದೆ ಹೋದಲ್ಲಿ ಆಸ್ಪದ ಅನ್ನುವುದಕ್ಕರ್ಥ. ಅಲ್ಲಿ ಇಲ್ಲದೆ ಹೋದಲ್ಲಿ ಸರ್ಪ ಸಾಧ್ಯವೇ? ಸರ್ಪ ಕ್ವಚಿತ್ ನ ಉಪಲಭ್ಯಂತೆ ಏನಚಿತ್ ಹೇಗೂ ಸಹಿತ ಲಭ್ಯವಾಗುವುದಿಲ್ಲ. ಅದೇ ಉದಾಹರಣೆ ಮುಂದಿದ್ದು ತೋರ್ತಾರೆ. ಏನ್ ತೋರ್ತಾರೆ? ಮೃಗತೃಷ್ಣಿಕಾದಯ. ಇಲ್ಲಿ ರಜ್ಜು ಸ್ವಲ್ಪ, ಮೃಗತೃಷ್ಣಿಕ, ಆಮೇಲೆ ಸ್ಥಾನೋಹೋ ಪುರುಷ, ಆಮೇಲೆ ಶುಕ್ತಿಕ ರಜತ, ಇವೆಲ್ಲ ಉದಾಹರಣೆ. ಆದಿಪದ ಆದಿಯೋದನ್ನೆಲ್ಲ ಹಾಕೋಬೇಕು. ಏನಂತಂದರೆ ರಜ್ಜು, ರಜ್ಜು ಒಂದು ವೇಳೆ ಆಸ್ಪದವನ್ನು ಮಾಡಿಕೊಡದೆ ಹೋದರೆ, ರಜ್ಜು ಅನ್ನೋದು ಅಲ್ಲಿ ಇಲ್ಲದೆ ಹೋಗಿದ್ದರೆ ಸರ್ಪದ ಹುಟ್ಟು ಸಾಧ್ಯವಿತ್ತೆ? ಹಾಗಾದರೆ ಹುಟ್ಟಿದ ಸರ್ಪವು ತಾತ್ವಿಕವೇ? ಹಾಗಾದ್ರೆ ಹುಟ್ಟೇ ಇಲ್ಲವೇ? ಅರ್ಥ ಇದ್ದಲ್ಲ, ಮಾಯಾ ಶಬ್ದ ನೈದರ್ ಟೋಟಲಿ ನಾನ್ ಎಕ್ಸಿಸ್ಟೆಂಟ್ ನಾನ್ ಎಕ್ಸಿಸ್ಟ್. ನಾವು ಅನವಶ್ಯಕವಾಗಿ ಮಾಯಾ ಶಬ್ದವನ್ನು ಪ್ರಯೋಗ ಮಾಡಿಲ್ಲ. ಏನೋ ಎಲ್ಲ ಒಂದು ಪುರಾಣದ ಮಾಯಾ ಶಬ್ದ ಕೇಳಿಸ್ತು, ಯಾರಿಗೋ ಮಿಸ್ಸೆಸ್ ಹೆಸರು ಮಾಯಾ ಅಂತಿತ್ತು. ಯಾಕೋ ಆ ಶಬ್ದ ಭಾರಿ ಇಷ್ಟ ಆಗ್ತು, ಆದ್ದರಿಂದ ಮಾಯಾ ಮಾಯಾ ಮಾಯಾ. ನೋ, ಯಾವುದಕ್ಕೆ ತಾತ್ವಿಕವಾದ ಅಸ್ತಿತ್ವವೂ ಇಲ್ಲ, ಯಾವುದು ಇಲ್ಲವೆಂದು ತೋಟದಲ್ಲಿ ಹೇಳಲಿಕ್ಕೂ ಸಾಧ್ಯವಿಲ್ಲ, ಅದನ್ನು ನಾವು ಮಾಯಣ. ಉದಾಹರಣೆ ಏನಪ್ಪ ಅಂದ್ರೆ, ಈಗ ಹಗ್ಗದಲ್ಲಿ ಲಭ್ಯವಿದ್ದಂತಹ ಹಾವು ತಾತ್ವಿಕವಾಗಿ ಲಭ್ಯ ಇದೆಯೋ ಅದರಲ್ಲಿ ಬಿಡುಗಡೆ ಸಾಧ್ಯವೇ ಇಲ್ಲ. ಶಾಶ್ವತವಾಗಿ ಹಗ್ಗ ಹಾವೇ ಆಗಲಿ, ಶಾಶ್ವತವಾಗಿ ಹಾವೇ ಆಗಲಿ, ಹಾಗಿಲ್ಲ. ಆದ್ದರಿಂದ ತಾತ್ವಿಕವಾಗಿ ಇಲ್ಲ, ಮಾಯಿಕವಾಗಿದೆ ಅಂತ ಇದು ಏನೋ ಅದು ಇಲ್ಲೇ ಇಲ್ಲ ಅಂತ ಹೇಳಲಿಕ್ಕೂ ಆಗುತ್ತಿಲ್ಲ. ಯಾಕೆಂದ್ರೆ ಕಚ್ಚಿಸ್ಕೊಂಡಿದ್ದ ಆ ಹಾವು ಅವನಿಗೆ ಕಚ್ಚಿದೆ. ಈಗ ಹಾವು ಕಚ್ಚಿದ್ರಿಂದಾಗಿ ಇಲ್ಲ ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಹಾಗೆ ಇದೆ ಅಂದರೆ ಅದು ತಾತ್ವಿಕವಾಗಿಯೂ ಇಲ್ಲ. ಹಾಗೆ ಏನದು ಮಾಯಿಕ? ಉದಾಹರಣೆ ಭಾರಿ ಚಂದಿದೆ. ನೀನು ಎರಡು ಮಕ್ಕಳ ತಂದೆಯಾ? ಹೌದು. ಮಾಯಿಕ ಇದು ನೋಡಲ್ಲ. ಇನ್ಫ್ಯಾಕ್ಟ್ ಯಾರ್ಯಾರ ಹಣ ಬಚ್ಚಲು ಹೋಗಿ ಸೇರ್ತು, ಯಾರ್ಯಾರ ಹಣಕ್ಕೆ ಕೆನಲ್ಗೆ ಹೋಗಿ ಸೇರ್ತು, ಯಾವ್ಯಾರ ತಿಪ್ಪಿಗೆ ಹೋಗಿ ಸೇರ್ತು, ಇದೆಲ್ಲ ಮಾಯಿಕವಾಗಿತ್ತು. ಅವಕ್ಕೆ ಯಾವುದಕ್ಕೂ ತಾತ್ವಿಕವಾಗಿ ಇರುವಿಕೆ ಇದ್ದಿದ್ದಿಲ್ಲ. ನೋ ಅಕೌಂಟ್, ನೋ ಅಕೌಂಟ್ ಮೀನ್ಸ್ ನೋ, ಅದು ಯಾವುದು ತಾತ್ವಿಕ ಅಲ್ಲ, ಮಾಯಿಕವಾಗಿತ್ತು. ಹೀಗಾಗಿ ಮಾಯಿಕವಾಗಿ ಹೋಯ್ತು. ಸೊ ಉಪನಿಷತ್ತು ಮಹಾವಾಕ್ಯ ಉಪದೇಶ, ಪ್ರಧಾನಮಂತ್ರಿಗಳು ಮಹಾವಾಕ್ಯ ಉಪದೇಶ ಮಾಡಿಬಿಟ್ರು. ಇವತ್ತು ರಾತ್ರಿ 12 ಗಂಟೆ ಮಹಾವಾಕ್ಯ ಉಪದೇಶ ಆಗಿಬಿಡ್ತು, ಎಲ್ಲ ಕಳ್ಕೊಂಡು ಯಾಕೆ ಮಾಯಿಕವಾಗಿದ್ದು. ಅದು ಇರುತ್ತಂತ ಮಾತ್ರ ಓಹೋ ಏನು ಬೆರೆದಾಟ ದಿವಸ ಸಮಯ ತೆಗೆದು ನೋಡೋದು. ಏನಾದ್ರು ಈ ಅದು ಬಿಡಿ, ಅದು ಮಾಲೀಕ ಹಣ. ಈ ಕೈಯಲ್ಲಿ ಪಾಸ್ಬುಕ್ ತೆಗೆದು ನೋಡಿದ್ರೆ ಅದೇನ ಸತ್ಯನ, ಅದ್ರ ಮಾಹಿತಿನ ಪಾಸ್ಬುಕ್ ತೆಗೆದು ನೋಡ್ತು. ನನ್ನ ಅಕೌಂಟ್ ಓ ಹಾ, ಎಲ್ಲಿದೆ ಹಣ? ಇಟ್ ಇಸ್ ಆಲ್ ವಿತ್ ದಿ ಗವರ್ಮೆಂಟ್. ಅದಕ್ಕೆ ಬರ್ದಿರ್ತಾರೆ ಬ್ಯಾಂಕ್ನವರು, ಮೇಲ್ಗಡೆ ಬರ್ದಿರ್ತಾರೆ ಬೋರ್ಡ್ಗಳು. ಈ ಬ್ಯಾಂಕು ಸರ್ಕಾರದ ಸ್ವಾಯತ್ತತೆಯಲ್ಲಿದೆಯೇ ಅಂದ್ರೆ ಏನರ್ಥ? ನೀ ಏನೇನು ಇರ್ತೀವೋ ಅದರಲ್ಲೂ ಸರ್ಕಾರದಿಂದ ಇದೆಯಾ? ಏನು ಸರ್ಕಾರದಲ್ಲಿ ಅಂತ ಇದೆಯಾ? ನಿನ್ನ ಹಣ ಎಲ್ಲ ಯಾರಿಗೆ ಕೊಡ್ತಾ ಇದೆಯಾ? ಸಸ್ವಲ್ಪ ಸಸ್ವಲ್ಪ ಸಾವಿರ 5,000 10,000 ಜಮಾ ಮಾಡಿ ಮಾಡಿ ಮಾಡಿ ಎಸ್ ಬಿ ಒಳಗೆ ಕರೆಂಟ್ ಒಳಗೆ ಜಮಾ ಮಾಡೋದು, ಆಮೇಲೆ ಡಿಪಾಸಿಟ್ ಇಡೋದು. ಕರೆಂಟ್ ಜಮಾ ಮಾಡೋದು, ಡಿಪಾಸಿಟ್ ಇಡೋದು. ಆ ಡಿಪಾಸಿಟ್ ಡಿಪಾಸಿಟ್ ಮಾಡೋದು. ಯಾರಿಗೆ ಡಿಪಾಸಿಟ್? ನಿಮಗಲ್ಲ, ನಿನಗೆ ಬರೀ ಪಾಸ್ಬುಕ್ ಅಷ್ಟೇ. ನಾನು ನಂದು ಏನಂತೀವಿ, ಎಷ್ಟು ಮಾಹಿತಿ ಗೊತ್ತಾಯ್ತು ನಿಮಗೆ? ಎಷ್ಟು ಮಾಹಿತಿ ಅದ, ಯಾವಾಗ ಖುಷ್ ಆಗ್ತದೆ ಗೊತ್ತಿಲ್ಲ, ಯಾವಾಗ ಗಾಳಿಗೆ ಡಿಮ್ ಅಂತದ್ದು ಗೊತ್ತಿಲ್ಲ. ಇರುತ್ತಂತ ಒಂದು ಒಳ್ಳೆ ಕಾರ್ಯಮ, ಇರುತ್ತಂತ ಒಂದು ಒಳ್ಳೆ ಕಾರ್ಯಮ. ಈಗ ಯಾರು ಏನು ಯಾರ ಜೊತೆನೂ ಇರುವುದಿಲ್ಲ ಅನ್ನೋದು ಈಗ ಸ್ವಲ್ಪ ಎಚ್ಚರಾಗಿದೆ. ಅದು ಎಚ್ಚರ ಆದರೂ ಕೂಡ ಅದು ಮೊದಲಿಗಿಂತ ಕಡಿಮೆ ಕೊಡ್ತದೆ. ಮೊದಲ ಕೈ ಹಾಕಿದ್ರೆ 500,000 ಸಿಕ್ತಿತ್ತು, ಸಾಮಾಜಿಗೆ ಕೊಟ್ಬಿಡೋಣ, ನಮ್ಗೆ ಗೊತ್ತದ ಎಲ್ಲೂ ಹೋಗುವುದಿಲ್ಲ, ಉಪಯೋಗ ಗೊತ್ತು ಅಂತ ಕೊಟ್ಬಿಡ್ತಿತ್ತು. ಈಗ ಕೈ ಹಾಕಿದ್ರೆ 500 ಸಿಗುತ್ತದೆ, 1,000 ಸಿಗ್ತದೆ, ಏನ್ ಸಿಗ್ತದೆ 100. ಇಷ್ಟಕ್ಕೆ 100 ಕೊಟ್ರೆ ಇಷ್ಟು ಹಾಕೊಳ್ಳಿ ಬಂದ್ಬಿಡ್ತಾರೆ. ಐ ಕಾಂಟ್ ಬಿಲೀವ್ ಪ್ರೋಗ್ರಾಮ್ಸ್ ಲೈಕ್ ದಿಸ್ ಯೆಸ್ಟರ್ಡೇ ಆಫ್ ದಿಸ್ ಡೇಸ್. ಸೊ ಅದು ಕಟ್ಟೆಯಲ್ಲಿ ತಂದು ಹಾಕ್ತಾರಲ್ಲ, ನಾ ಕಡಿಮೆ ಕಡಿಮೆ 5,000 4,000 8,000 ಎನಿಸ್ತಾ ಇದ್ದೆ ನಾವು ಪ್ರತಿ ದಿವಸ. ಸೊ ನಾಟ್ ಈವನ್ 400-500 ನಿಂಜೆ 400 ಜವಾಬ್ದಾರಿ ಮಾತ್ರ ಹಂಗೆ ಇದೆ. ಮಾಲೀಕ ಜವಾಬ್ದಾರಿನೂ ಮಾಲೀಕ. ನಿನ್ನೆ ಹೇಳ್ತಾರೆ ಸ್ವಾಮಿ ಈಸ್ ದ ಬೆಸ್ಟ್, ಇವನಂತ ಸೇವಾ ಕಾರ್ಯ ಮಾಡೋರು ಯಾರು ಇಲ್ಲ ಅಂತ ನಿನ್ನೆ ಹೇಳ್ತಾರೆ. ಇವತ್ತ ಸ್ವಾಮಿ ಈಸ್ ನೋ ಮೋರ್ ಕನೆಕ್ಟೆಡ್ ಟು ಸೇವಾ ಕಾರ್ಯ ಅಂತ ಹೇಳ್ತಾರೆ. ಎಷ್ಟು ವ್ಯತ್ಯಾಸ, ಎಷ್ಟು ವ್ಯತ್ಯಾಸ. ಕಿವಿಗಳು ನಮ್ಮ ಕಿವಿಗಳು ನಮಗೆ ನಂಬಲಿಕ್ಕಾಗುವುದಿಲ್ಲ, ಹೀಗೂ ಹೇಳಿಕ್ ಸಾಧ್ಯ. ಬಟ್ ಫ್ಯಾಕ್ಟ್ ಅದಕ್ಕೆ ಹೇಳ್ತೀನಿ, ಸೇವಾ ಕಾರ್ಯ ಮಾಡಿ. ದತ್ತಮಸಿ ಮಹಾವಾಕ್ಯ ಉಪದೇಶಾನೇ ಮಾಹಿತ ಅಂತ ಹೇಳಿದ್ರೆ, ಗುರುರ್ನೈವ ಶಿಷ್ಯ ಚಿದಾನಂದ ರೂಪ ಶಿವೋ ಶಿವ, ಇದನ್ನೇ ಮಾಹಿತ ಅಂತ ಹೇಳ್ತಿರ್ಬೇಕಾದ್ರೆ ಹೋಗ್ಲಿ ಬಿಡಿ, ಏನಾಗ್ಬೇಕಾಗಿದೆ. ನಾವು ತತ್ವವನ್ನು ತಿಳ್ಕೊಂಡು ಧನ್ಯರಾಗಿ ಬಿಡೋಣಂತೆ, ಈ ಜೀವನದಲ್ಲಿ ನಾವು ಸಾಧಿಸಿಬಿಡೋಣಂತೆ. ಉಳಿದಿದ್ದೆಲ್ಲ ಅದು ಹೇಗಿದೆಯೋ ಹಾಗೆ ಇಟ್ಕೊಳ್ಳಿ. ಈ ಒಂದು ವೇಳೆ ಆ ರಜ್ಜು ನಿರಾಸ್ಪದ ಅವಕಾಶ ಮಾಡಿಕೊಡದೆ ಹೋಗಿದ್ದಲ್ಲಿ ಈ ಪ್ರಕಾರವಾದ ಸರ್ಪ ಇತ್ಯಾದಿಗಳ ಹುಟ್ಟ ಸಾಧ್ಯವಿತ್ತೇ ಖಚಿತನ್ನ ಉಪಲಬ್ಧತೆ ಕೇನಚಿತ. ಯಾವ ರೀತಿಯಲ್ಲಿ ಕೂಡ ಇವು ಹುಟ್ಟಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಇವು ಹುಟ್ಟಲಿಕ್ಕೆ ಯಾಕೆ ಸಾಧ್ಯ ಆಯ್ತು ಅಂದ್ರೆ ಅವು ಆಸ್ಪದ ಮಾಡಿಕೊಡ್ತಾವೆ. ಏನು ಆ ಹಾಣು, ಆ ಮೋಟು ಮರ, ಆ ತುಂಡು ಮರ ಏನಿದೆ ಅದು ಸಿಡಿದು ಹೊಡೆದು ಬಿದ್ದಿರ್ತದೆ. ಅದು ಇಷ್ಟೇ ಇಷ್ಟೇ ಮರ ನಿಂತಿರ್ತದೆ. ಅದು ಈಗ ರಾತ್ರಿಯಲ್ಲಿ ಅದು ಕಳ್ಳಾಗುತ್ತೆ. ಪುರುಷ ಸ್ಥಾನ ಪುರುಷ, ಅವನು ಏನಾಗುತ್ತ ಪುರುಷನಾಗುತ್ತ. ಒಂಟೊಮ್ಮೆ ಈಗ ಚಿಗುರುತ್ತದೆ, ಕೈಯಲ್ಲಿ ಖಡ್ಗ ಇಡ್ತಾನೆ, ನಾವೀಗ ಹೋದ್ರೆ ಬರ್ತಾನೆ. ಎಲ್ಲ ಕಥೆಗಳು, ಎಲ್ಲ ಟಿವಿ ಸೀರಿಯಲ್ಗಳು ಎಲ್ಲ ಉಪಯೋಗ ಬರ್ತವೆ. ಈ ಪ್ರಕಾರ ಯಾರು ಹುಡುಕ್ತಾರೆ? ಒಬ್ಬ ಕರ್ಣ ಹುಡುಕುತ್ತಾನೆ, ಒಬ್ಬ ವೀರಪ್ಪನ ಹುಡುಕುತ್ತಾನೆ. ಯಾವ ವೀರಪ್ಪನ? ಸತ್ಯವೀರಪ್ಪನ್ನ. ಸತ್ಯವೀರಪ್ಪನ್ ಅಂತಂದ್ರೆ ಅವನು ಬೆಳಗ್ಗೆ ಆಗ್ಬಿಡ ಅಲ್ಲೇ ಇರ್ಬೇಕು. ವೀರಪ್ಪ ಬೆಳಗ್ಗೆ ಆಗ್ಬಿಡೋದು ಸ್ಥಾನವಾಗಿರ್ತದೆ, ವೀರಪ್ಪನ ಆಗಿರುದಿಲ್ಲ. ಹಾಗಷ್ಟು ಅಲ್ಲ, ಹಾಗೆ ನನ್ನ ಮೈಯೆಲ್ಲ ಯಾಕೆ ಬರ್ಬೇಕದು? ಗಡಗಡ ನಾನು ಯಾಕೆ ನಡಗಬೇಕು? ಸಾವಿನ ಭಯ ನನಗೆ ಯಾಕೆ ಬರ್ಬೇಕು? ಅದು ಇಲ್ಲೇ ಇಲ್ಲ ಅಂದ್ರೆ ನನಗೆ ಸಾವಿನ ಭಯ ಬರ್ಬೇಕು. ಅಂತಹ ಆ ಕಳ್ಳನ ಹುಟ್ಟಿಗೆ ಯಾರು ಆಸ್ಪದ ಮಾಡಿಕೊಟ್ರು? ಅದನ್ನು ನಾವು ಅಧಿಷ್ಠಾನ ಅಂತ ಕರಿತೀವಿ. ನೀವು ಆಸ್ಪದ ಅಂತ ಕರಿತೀವಿ, ಓಕೆ ಅನುಷ್ಠಾನ ಅದು ನಿಜವಾದ ರೀತಿ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ನಮಗೆ. ಸುಮ್ಮನೆ ವಾದ ಮಾಡಿದ್ರು ಏನರ್ಥ ಇಲ್ಲ. ಯಥಾಜ್ವಾನ್ ಸರ್ಪ ಉತ್ಪತ್ತಿ ರಜ್ವಾತ್ಮನ ಸರ್ಪ ಸನ್ ಆಸೀತ್ ಸರ್ವಭಾವನ ಉತ್ಪತ್ತಿ ಪ್ರಾಕ್ ಪ್ರಾಣ ಬೀಜಾತ್ಮನ ಪ್ರಾಣ ಬೀಜಾತ್ಮನಿ ಸತ್ವ ಪ್ರಾಣ ಬೀಜಾತ್ಮನಿ ಸತ್ವ. ಓಕೆ, ಯಾವ ಪ್ರಕಾರ ಸರ್ಪ ಪ್ರಾಗ್ ಉತ್ಪತ್ತೇ ಸರ್ಪ ಉತ್ಪತ್ತೇ ಪ್ರಾಕ್ ಪ್ರಾಕ್ ಅಂದ್ರೆ ಮೊದಲು. ಏತರ ಮೊದಲು? ಸರ್ಪದ ಉತ್ಪತ್ತಿಯ ಮೊದಲು ಏನಿತ್ತು? ರಜ್ವಾ. ಏನಿತ್ತು? ಹಗ್ಗ. ಸರ್ಪದ ಉತ್ಪತ್ತಿಯ ಮೊದಲು ಏನಿತ್ತು? ಹಗ್ಗ. ವೆರಿ ಗುಡ್. ರಜ್ಜು ಆತ್ಮನ ಸರ್ಪ ಸಂಜೀವ ಆಸೀತ. ಹೌದಾ? ಆ ಸರ್ಪ ರಜ್ಜು ಸ್ವರೂಪದಲ್ಲಿ ಇತ್ತು, ಈಗ ಸರ್ಪದಂತೆ ಕಾಣ್ತದೆ. ಓಕೆ, ಇದೇ ಪ್ರಕಾರ ಸರ್ವಭಾವನ ಉತ್ಪತ್ತೇ ಪ್ರಾಕ್ ಪ್ರಾಣ ಬೀಜಾತ್ಮನ. ಅಲ್ಲಿ ಬಂದರು ಏನು ಈ ಸಮಸ್ತ ಪ್ರಪಂಚ ಜೀವರಾಶಿ ಹುಟ್ಕೊಂಡವೆಯೋ, ಎಲ್ಲ ಸಂಘಾತ ಆತ್ಮರು ಜೀವಾತ್ಮ ಪರಮಾತ್ಮ ಜೀವಾತ್ಮ ದೇವತೆಗಳು ಪರಮಾತ್ಮ ಎಲ್ಲ ಎಲ್ಲ ಇರುವೆಗಳು ನೀಚ ಯೋನಿಗಳು ಉಚ್ಚ ಯೋನಿಗಳು ಮಧ್ಯಮ ಯೋನಿಗಳು ಇವೆಲ್ಲ ಏನು ಹುಟ್ಟಿಕೊಂಡವೆ, ಎಲ್ಲ ನಾಮರೂಪ ಉಪಾಧಿಗಳು ಹುಟ್ಟಿಕೊಂಡವೆ ಅಷ್ಟೂ ಕೂಡ ಇವೆಲ್ಲ ಏನು ಅಂತಂದ್ರೆ ಮೊಟ್ಟ ಮೊದಲು ಬೀಜ ಮಾತ್ರವಾಗಿದ್ದು ಪ್ರಾಣ ಬೀಜಾತ್ಮನೇವ ಸತ್ವಂ. ಆ ಪ್ರಾಣ ಬೀಜಾತ್ಮ ಅವಕಾಶ ಮಾಡಿಕೊಡದೆ ಹೋದರೆ ನೀವು ಯಾರಿಗೂ ಕೂಡ ಹುಟ್ಟಲಿಕ್ಕೆ ಅವಕಾಶ ಇದೆ. ಹುಟ್ಟು ತಾತ್ವಿಕವೂ ಅಲ್ಲ, ಹುಟ್ಟು ಸುಳ್ಳು ಅಲ್ಲ. ಏನದು ಮಾಯಿಕ? ದಿ ಬೇಸಿಕ್ ಟೀಚಿಂಗ್ ಇದು, ಇದು ಮೂಲ. ಇದು ಇದು ಇದು ಆಕ್ಸೆಪ್ಟ್ ಆಗಲೇಬೇಕಿದು, ಅಲ್ದಂತ ನಾವು ಬಿಡೋದಿಲ್ಲ. ಈ ಉಪನಿಷತ್ತನ್ನು ಆಕ್ಸೆಪ್ಟ್ ಮಾಡಿದ್ರೆ ಅಷ್ಟು ಹೋಯಿತು, ಇನ್ನೊಂದು ಉಪನಿಷತ್ತು ಮತ್ತೆ ತೊಂದರೆ. The whole creation is Maika. You have no escape from that. I am not going to do that. Shastra, Sampradaya, Guru, Shishya, Paramparagini, Agatha, today. What is it? You are not going to hear it. Dukkha no satya. No satya. Savu satya. ಸತ್ಯವನ್ನು ಯಾರಾದ್ರೂ ವಿರೋಧ ಮಾಡ್ತಾನೆ? ಯಾಕೆ ಉತ್ತರ ಕೊಡೋದು? ಸತ್ಯವನ್ನು ಯಾರಾದ್ರೂ ವಿರೋಧ ಮಾಡ್ತಾರೆ? ಅಪ್ಪಿತಪ್ಪಿ ಕೂಡ ಮಾಡಿದ್ರು. ಯಾಕಂದ್ರೆ ಸತ್ಯ ಬದಲಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಸಾವನ್ನ ಯಾರು ವಿರೋಧ ಮಾಡ್ಬಾರ್ದು. ಹ್ಯಾಪಿಲಿ ವೆಲ್ಕಮ್. ಇಲ್ಲ ಸಮಯ, ನೀವು ಹೇಳ್ತೀರಂತ ಹ್ಞೂ ಅಂತೇವಿ. ಬಿಲ್ಡಿಂಗ್ ಮಾತ್ರ ನಾವು ವೆಲ್ಕಮ್ ಮಾಡಲಿಕ್ಕೆ ಆಗೋದಿಲ್ಲ. ಇರೋದು ದುಃಖ ಇರೋದು. ಹೀಗಾಗಿ ಇವುಗಳಿಂದ ಬಿಡುಗಡೆಯನ್ನು ಬಯಸ್ತೀವಿ, ಮೋಕ್ಷ. ಈ ಮೋಕ್ಷವನ್ನು ನಾವು ಬಯಸ್ತಾ ಇದ್ರಿಂದಾಗಿಯೇ ಗುರು ಶಿಷ್ಯ ಪರಂಪರೆ. ಒಂದು ವೇಳೆ ಇದೆಲ್ಲ ಸುಳ್ಳು ಅಂತ ನೀವು ಹೇಳಿಬಿಟ್ರೆ, ಅಥವಾ ಇದನ್ನು ಸತ್ಯ ಅಂತ ಹೇಳಿಬಿಟ್ರೆ, ಈಗ ಸತ್ಯ ಅಂತ ಹೇಳಿದ್ರೆ ಈಗ ಮೋಕ್ಷದ ಅವಶ್ಯಕತೆ ಇಲ್ಲ. ಹೌದಾ? ಗುರು ಶಿಷ್ಯ ಪರಂಪರ ಸುಳ್ಳು ಅಂತ ಹೇಳಿದ್ರೆ, ಸುಳ್ಳು ಅಂತ ಹೇಳಿದ್ರೆ ಅನುಭವಕ್ಕೆ ಯಾವುದು ಬರೋದೇ ಇಲ್ಲ. ನಾನೇ ಸುಳ್ಳು, ಇನ್ನು ಬ್ರಹ್ಮ ಇದ್ದಾನೆ ಅನ್ನೋದು ಇನ್ನೂ ದೊಡ್ಡ ಸುಳ್ಳು. ಇನ್ನು ಸುಳ್ಳು ಅಂತ ಹೇಳಿದ್ರು ಅಲ್ಲ ಹೇಳ, ಇದು ಏನಂತ ಕಿರಣ ಹೇಳ, ಏನು ಕಿರಣ? ನೋ ಅದರ್ ವೇ ಆಕ್ಸೆಪ್ಟ್ ಅಡ್ರೆಸ್ಸಿಂಗ್ ದ ಹೋಲ್ ಥಿಂಗ್ ಆಸ್ ಮಾಯಿಕ, ಹೋಲ್ ಥಿಂಗ್ ಆಸ್ ಮಾಯಿಕ. ನೋ ಅದರ್ ವೇ, ಯಾವ ಬೇರೆ ಉತ್ತರ ಇಲ್ಲ ನನಗೆ. ನಾಟ್ ದಟ್ ಶಂಕರ ಬ್ರಾಟ್ ದಿ ಮಾಯಾ, ಹಿ ಕುಡ್ ಸೀ ದಿ ಮಾಯಾ. ಇವರಿಗಿಂತ ಮುಂಚಿನವರು ಹೆಸಿಟೇಟ್ ಮಾಡಿದ್ರು ಅಂತ ಕಾಣಿಸ್ತದೆ, ಅಥವಾ ಕ್ಲಾರಿಟಿ ಸಿಗಲಿಲ್ಲ ಅಂತ ಕಾಣಿಸ್ತದೆ. ಇಫ್ ಯು ಗಿವ್ ಮಿ ಫ್ರೀಡಮ್, ಐ ಕ್ಯಾನ್ ಸೇ ಅವ್ರಿಗೆ ಕ್ಲಾರಿಟಿ ಇದ್ದಿದ್ದಿಲ್ಲ ಅಂತ. ಶಂಕರಲ್ಲಿ ಆ ಕ್ಲಾರಿಟಿ ಇತ್ತು. ಯಾವ ವಿಷಯದಲ್ಲಿ ಕ್ಲಾರಿಟಿ ಇರ್ತದೆ ಆ ವಿಷಯವನ್ನು ಹೊರಗೆ ಹಾಕಲಿಕ್ಕೆ ಯಾರಿಗೂ ಯಾವ ಪ್ರಕಾರದ ಹೆಚ್ಚು ಕಿಚ್ಚ ಹೆಜಿಟೇಷನ್ ಇರೋದು. ಈ ಹೆಜಿಟೇಷನ್ ಯಾವಾಗ ಬರ್ತದೆ ಅಂದರೆ ಕ್ಲಾರಿಟಿ ಇಲ್ಲದೆ ಇದ್ದ ಇದ್ರೂ ಇದ್ದಿದ್ದು ಗೊತ್ತಿಲ್ಲ ನನಗೆ ಏನಂತೂ ನನಗೇನು ತಿಳಿಯಬಲ್ತು ಇವೆಲ್ಲ ಉತ್ತರ ಯಾವಾಗ ಬರ್ತವೆ ಅಂತಂದರೆ ಕ್ಲಾರಿಟಿ ಇರೋದು. ಸೊ ಐ ಕ್ಯಾನ್ ಸೇ ಇಷ್ಟು ಇಷ್ಟು ಧೈರ್ಯವಾಗಿ ಇಷ್ಟು ಆತ್ಮವಿಶ್ವಾಸವಾಗಿ ಮಾಯಾ ವಿಚಾರವನ್ನು ಭಗವತ್ಪಾದರು ಎತ್ಕೋತಾರೆ ಅಂದರೆ ಆ ವಿಷಯದಲ್ಲಿ ಅಷ್ಟು ಕ್ಲಾರಿಟಿ ಇದೆ. ಹೀಗಾಗಿ ಪ್ರಥಮತಃ ಈ ಮಾಯಾ ಶಬ್ದದ ಪ್ರಯೋಗವನ್ನು ಆಚಾರ ಮಾಡಿದಾಗ ನಮಗನ್ನಿಸ್ತದೆ ಮಾಯೆಯನ್ನು ಸೃಷ್ಟಿಸಿದರು, ಮಾಯೆಯನ್ನು ಹುಟ್ಟಾಕಿದರು. ಇದಕ್ಕೆ ಇವರು ಇವರು ಮಾಯಾವಿ ಶಂಕರಾಚಾರ್ಯ. ನಮ್ಮಲ್ಲಿ ರಂಗೋಲಿ ಹಬ್ಬ ರಾಯರ ಮಠದ ಪೂರ್ಣಿಮಾಸೆ ಹುಬ್ಬಳ್ಳಿಯಲ್ಲಿ ರಂಗೋಲಿ ಹಾಕ್ತಾರೆ, ಮನೆಯವರಿಗೆಲ್ಲ ರಂಗೋಲಿ ಹಾಕ್ತಾರೆ, ಎಲ್ಲ ಬ್ರಾಹ್ಮಿಣ್ಸ್ ಎಲ್ಲ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಹಾಕ್ತಾರೆ. ಅವರು ಕೂಡ ಈಗೆಲ್ಲ ಗ್ರನೈಟ್ ಬಿಲ್ಡಿಂಗ್ನೆಲ್ಲ ಕಟ್ಕೊಂಡಾರೆ, ಹೀಗಾಗಿ ಪರ್ಮನೆಂಟ್ ಆಗಿ ಪೇಂಟ್ ಮಾಡಿ ಹಾಕೋದ್ರಿ ಪ್ರಶ್ನೆ ಹಾಕೋದು ಹೇಳ್ತೇನೆ. ಬೆಳಿಗ್ಗೆದ್ದುಕೊಳ್ಳೆ ಸ್ಟಾರ್ಟ್, ಶಂಕರನು ಷಂಡ, ಶಂಕರನು ಮಾಯ, ಶಂಕರನು ಹಾಗೆ, ಶಂಕರನು ಹೀಗೆ. ಶಂಕರ ವಿರುದ್ಧ ಅಷ್ಟೊತ್ತು ರಂಗೋಲಿ ಹಾಕುವಾಗ ಅವು ಇಷ್ಟು ಹೊಲಸಿರ್ತಾವೆ ಶಬ್ದಗಳು, ನಾರಾಯಣ ಕೇಳಿದ ಕೇಳಿದವರು ಇಷ್ಟು ದ್ವೇಷ, ಇಷ್ಟು ದ್ವೇಷ. ಓವರ್ ಅಂಡ್ ಅಬೌವ್ ವಿ ಆರ್ ಸ್ಪಿರಿಚುವಲ್ ಅಂತ ಹೇಳ್ಕೊಳ್ತಾರೆ. ಈಸ್ ದಟ್ ದ ಸ್ಪಿರಿಚುವಲ್ ಟಾಕ್ ಟು ಯು? ಮಾಯಿಕ ಶಬ್ದ ತರದಿಲ್ಲ ಅಂತ ಹೇಳ್ರಿ, ಹಾಗಾಗಿ ನೀವು ಏನು ಉಳಿತು? ಎಕ್ಸಿಸ್ಟೆನ್ಸ್ ನಾನ್ ಎಕ್ಸಿಸ್ಟೆನ್ಸ್ ಎರಡು ಉಳಿತು. ಈ ಎರಡರಲ್ಲಿ ಈ ಜಗತ್ತನ್ನ ನಿನ್ನ ನಿನ್ನ ಅಸ್ತಿತ್ವನ ಏನಂತ ಕರಿತೀಯ? ಎಕ್ಸಿಸ್ಟೆನ್ಸ್ ಅಂತ ಕರಿತೀಯ, ನಾನ್ ಎಕ್ಸಿಸ್ಟೆನ್ಸ್ ಅಂತ ಕರಿತೀಯ. ಸುಳ್ಳು ಅಂತ ನೀ ಕಲಿಕ್ ಆಗುತ್ತಲ್ಲ, ಈಗ ನಾಗಿದೆ ಹಾಕ್ಬಿಟ್ರಪ್ಪ. ಹಿಂಗೆ ಈ ಫ್ಲಾಸ್ಟ್ ಆಗಿಲ್ಲ ಹಾಕ್ಬಿಟ್ಟು ಹಾಕ್ತಾರೆ ಅಂದ್ರೆ ಕಾಳು ಅದು ಕುಡಿದ್ಬಿಟ್ಟೆ ಅಯ್ಯೋ ಬೇಡ ಸುಡು ಸುಡು ನೀರು ಸುಟ್ಟೋಗ್ಬಿಟ್ಟು ನಾನು ಸುಳ್ಳೋ ಸತ್ಯ ಸುಳ್ಳೋ ಸತ್ಯ ಸತ್ಯ ಹೌದಲ್ಲ ಗುಡ್. ಹಾಗಾದ್ರೆ ನಿಮಗೆ ಮೋಕ್ಷ ಸಾಧ್ಯವೇ? ಇದು ಸುಳ್ಳು ಅಂತಿರೋ ನಿಮಗೆ ಅನುಭವವು ಸಾಧ್ಯವೇ ಇದೆ? ಇರೋದೇ ಒಟ್ಟು ಟೋಟಲಿ ಮೂರು ಬೇಡ ಬೇಡ, ಅದು ಮೂರನೇದು ಮಾಯಿಕ ಬೇಡ, ನನಗೂ ಬೇಡ ನಿಮಗೂ ಬೇಡ, ಅದನ್ನು ಬಿಟ್ಬಿಡೋಣ. 12 ವರ್ಷಗಳಿಂದ ಅದನ್ನು ದೂರಿಟ್ಬಿಡೋಣ. ಈಗ ನಮ್ಮ ಎದುರಿಗಿದ್ದದ್ದು ಎರಡೇ, ಇರುವಿಕೆ ಇಲ್ಲದೆ ಎರಡನ್ನ ಒಪ್ಪಿಕೊಳ್ಳಕ್ಕೆ ಕಷ್ಟ ಆಗ್ತದೆ. ಏನು ಉತ್ತರ ಕೊಡ್ತೀರಿ ಹೇಳಿ? ಸುಮ್ಮನೆ ಬಾಯಿ ಮುಚ್ಚಿರಿ, ಗುರುಗಳು ಏನಾಗ್ತದೆ? ಗಲಾಟೆ ಬೇಡ. ಮಾಯಿಕ ಮಾಯಿಕ ಯಥಾ ರಜ್ವಾಂ ಪ್ರಾಗ್ ಸರ್ಪ ಉತ್ಪತ್ತಿಗೆ ರಜ್ಜು ಆತ್ಮನ ಸರ್ಪಹಾಸನೇವ ಆಸೀತ್ ಏವನ್ ಸರ್ವಭಾವಾನ ಉತ್ಪತ್ತಿಗೆ ಪ್ರಾಗ್ ಪ್ರಾಣ ಬೀಜಾತ್ಮನ ಏವ ಸತ್ಯಂ. ಪ್ರಾಣ ಬೀಜಾತ್ಮನಾಗಿ ಪ್ರಾಣ ಬೀಜಾತ್ಮನಾಗಿ ಆ ಎಲ್ಲ ಎಲ್ಲ ನಾವೆಲ್ಲ ಪ್ರಾಣ ಬೀಜಾತ್ಮನಾಗಿ. ಏನಿದು ಪ್ರಾಣ ಬೀಜಾತ್ಮ? ವಾಸ್ತವಿಕವಾಗಿ ಇದು ಆತ್ಮವೇ. ತುರಿಯನೇ. ಆದ್ರೆ ಪ್ರಾಣಾತ್ಮನಾಗಿದ್ದರಿಂದಾಗಿ, ಉಪಾಧಿ ಅಭಿಮಾನವನ್ನು ಹೊಂದಿದ್ದರಿಂದಾಗಿ, ಅವಿದ್ಯೆಯಲ್ಲಿ ಅಭಿಮಾನವನ್ನು ಹೊಂದಿದ್ದರಿಂದಾಗಿ ಅವನು ಪ್ರಾಣಾತ್ಮ ಬೀಜಾತ್ಮ ಅನ್ಸ್ಕೊಂಡಿದ್ದಾನೆ. ಯು ಕ್ಯಾಚ್ ದಿಸ್ ಪಾಯಿಂಟ್? ಅರ್ಥ ಇತ್ತು. ದ ಸೇಮ್ ತುರಿಯ ಆತ್ಮ ಬಟ್ ನೋ ಮೋರ್ ತುರಿಯ ಆತ್ಮ. ಹಿ ಅಪೀರ್ಸ್ ಟು ಬಿ ಆಸ್ ಇಫ್ ಎ ಜೀವಾತ್ಮ ಆರ್ ಮಾಯಿಕ. ಇದೇ ಅರ್ಥದಲ್ಲಿ ಶ್ರುತಿಯು ಕೂಡ ಹೇಳುತ್ತಿದೆ. ಏನಂತಂದ್ರೆ ಬ್ರಹ್ಮೈವ ಇದಂ ಆತ್ಮೈವ ಇದಂ ಅಗ್ರ ಆಸೀತ. ಉದಾಹರಣೆಗೆ ಏನಂತ ಹೇಳ್ತದೆ, ಆತ್ಮೈವ ಇದಂ ಅಗ್ರ ಆಸೀತ, ಆತ್ಮನೇ ಇದೆಲ್ಲವೂ ಆಗಿತ್ತು. ಬ್ರಹ್ಮೈವ ಇದಂ ಮುಂದಕ್ಕೆ ಹೇಳ್ತದೆ, ಇದಂ ಬ್ರಹ್ಮೈವ, ಈ ಜಗತ್ತು ಇದು ಬ್ರಹ್ಮನೇ ಆಗಿದೆ. ತಾತ್ವಿಕವಾಗಿ ಎಲ್ಲವೂ ಬ್ರಹ್ಮ ಸ್ವರೂಪವೇ. 30ನೇ ವರ್ಷ, ಸರ್ವಂ ಜನಯತಿ ಪ್ರಾಣ ಚೇತೋಂಶು ಅಂಶವ ಇವ ರವೇ ಚಿದಾತ್ಮಕಸ್ಯ ಪುರುಷಸ್ಯ ಚೇತೋರೂಪ ಜಲಾಕ ಸಮಾಹ ಪ್ರಾಜ್ಞ ತೈಜಸ ವಿಶ್ವಭೇದೇನ ದೇವ ಮನುಷ್ಯ ತಿರ್ಯಗಾದಿ ದೇಹ ಭೇದೇಶು ವಿಭಾವ್ಯಮಾನಾಃ ಚೇತಃ ಅಂಶವಃ ತಾನ್ ಪುರುಷಃ ಪೃಥಕ್ ವಿಷಯ ಭಾವ ವಿಲಕ್ಷಣ ಅಗ್ನಿ ವಿಸ್ಫುಲಿಂಗವತ್ ಸಲಕ್ಷಣ ಜಲಾರ್ಥವಚ್ಚ ಜೀವಲಕ್ಷಣಾಂಸ್ತು ಇತರ ಸರ್ವಭಾವ ಬೀಜಾತ್ಮ ಜನಯತಿ. ದೀರ್ಘವಾದ ವಾಕ್ಯ ಇದೆ, ನಾನೇನೋ ಒಂದು ವಾಕ್ಯ ಮುಗಿಸೋಣ ಅಂತಂದ್ರೆ ಒಂದು ಹೋಲ್ ಪ್ಯಾರಾಗ್ರಾಫ್ ಒಂದು ವಾಕ್ಯ ಸೀಟು ಮಾಡಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ ಜಯ. ಜಯ ಶ್ರೀ ಜಯ ಶ್ರೀ ಜಯ.